ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆ ಬಾಧಿಸುವ ವಿವಿಧ ಕೀಟಗಳ ನಿರ್ವಹಣೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನು ಬಾಧಿಸತಕ್ಕಂತಹ ವಿವಿಧ ಕೀಟಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ತೆಂಗು ನಮ್ಮ ಜಿಲ್ಲೆಯ ಒಂದು ಪ್ರಮುಖವಾದಂತಹ ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಹಾಸನ, ಅರಕಲಗೂಡು ಈ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇತ್ತೀಚೆಗೆ ಅನೇಕ ಕೀಟಗಳು ತೆಂಗಿನ ಬೆಳೆಯನ್ನು ಬಾಧಿಸ್ತಾ ಇದೆ. ಇದು ತೆಂಗಿನ ಒಂದು ಇಳುವರಿಯ ಮೇಲೆ ಗಂಭೀರವಾದಂತಹ ದುಷ್ಪರಿಣಾಮವನ್ನು ಉಂಟು ಮಾಡಿದೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಕೀಟಗಳು ತೆಂಗನ್ನು ಬಾಧಿಸುತ್ತೆ, ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತೆಂಗು ದೊಡ್ಡ ಮರ ಆದರೂ ಕೂಡ ಇದಕ್ಕೆ ಕೀಟಗಳ ಒಂದು ಹಾವಳಿ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಯಾವ್ಯಾವ ಕೀಟಗಳು ತೆಂಗಿನ ಬೆಳೆಯನ್ನು ಬಾಧಿಸುತ್ತೆ? ಈ ತೆಂಗನ್ನು ಬಹಳ ವರ್ಷಗಳಿಂದಲೂ ಕೂಡ ಅನೇಕ ರೀತಿಯ ಕೀಟಪೀಡೆಗಳು ಬಾಧೆ ಮಾಡ್ತಲೇ ಇದ್ದಾವೆ. ಜೊತೆಗೆ ಒಂದೊಂದಾಗಿ ಒಂದೊಂದಾಗಿ ಈ ಕೀಟಗಳು ಹೊಸದಾಗಿ ಬಂದು ಅದು ಸೇರ್ಕೊತಲೇ ಇದ್ದಾವೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕು ಅಂತಂದ್ರೆ ಈ ರೈನೋಸರಸ್ ದುಂಬಿ ಅಥವಾ ರೈತರು ವಾಟೆ ಹುಳು ಅಂತ ಕರೀತಾರೆ, ಇದನ್ನು ಗೊಬ್ಬರದ ಹುಳು ಅಂತಲೂ ಕೂಡ ಕರೀತಾರೆ. ಅದು ನಂತರ ಕೆಂಪುಮೂತಿ ಹುಳು, ಇದು ಸಾಮಾನ್ಯವಾಗಿ ಈ ಕಾಂಡದ ಭಾಗ ಏನಿದೆ ಅಲ್ಲಿ ಎಲ್ಲಿ ಹಾನಿ ಮಾಡ್ತಾರಲ್ಲ ಅಲ್ಲಿ ಹೆಚ್ಚಿಗೆ ಕಾಣ್ಕೊಳ್ಳುವಂತ ಈ ಒಂದು ಹುಳು. ಇನ್ನೊಂದು ಕಪ್ತಲೆ ಹುಳು, ಇದಂತೂ ಬಹಳ ವರ್ಷದಿಂದಲೂ ಕೂಡ ಎಲ್ಲ ಕಡೆಯಿದೆ. ಕೆಲವು ಭಾಗದಲ್ಲಿ ಕಡಿಮೆ ಆಗಿದೆ, ಇನ್ನು ಕೆಲವು ಭಾಗದಲ್ಲಿ ಇನ್ನು ಹಾಗೆ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ರೂಗೋಸ್ ಬಿಳಿನೋಣ ಅಂತ ಅದು ಕೂಡ ಹಾನಿಯನ್ನು ಮಾಡ್ತಾ ಇದೆ. ರೈತರು ಇದನ್ನ ಮಸಿ ರೋಗ ಅಂತ ಕರೀತಾರೆ. ಇನ್ನು ನುಸಿ ಪೀಡೆ, ಇದು ಬಹಳ ವರ್ಷದಿಂದಲೂ ಕೂಡ ಹಾಗೆ ಇದೆ, ಅಲ್ಲಲ್ಲಲ್ಲಲ್ಲಿ ಹಾಗೆ ಸ್ವಲ್ಪ ಅದು ಹಾನಿಯನ್ನು ಅದು ಮಾಡ್ತಲೇ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ಗೆದ್ದಲು ಕೂಡ, ಯಾವಾಗ ನಾವು ಇಲ್ಲಿ ನೀರನ್ನು ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಗೆದ್ದಲುಗಳು ಕೂಡ ಬೇರ್ಗೆ ಗರಿಗಳಿಗೆಲ್ಲ ಹತ್ಕೊಳ್ಳುತ್ತೆ. ಇನ್ನು ಕೀಟ ಅಲ್ಲದೇ ಇರೋಂಥ ಕೆಲವು ಪೀಡೆಗಳು ಇದೆ, ಇಲಿಗಳು, ಇದನ್ನು ಯಾದ ಅಂತ ಕರೀತಾರೆ. ಇವು ಕೂಡ ಕೆಲವು ತೆಂಗಿಡಕ್ಕೆ ಸೇರ್ಕೊಂಬಿಡ್ತು ಅಂತಂದರೆ ಅಲ್ಲಿ ತೆಂಗಿನ ಎಳ್ಳೀರುಗಳನ್ನು ಕುಡಿದು ಅಲ್ಲೇ ಸಂಸಾರ ಮಾಡಿ ಅಲ್ಲಿ ಯಥೇಚ್ಛವಾಗಿ ಹಾನಿಯನ್ನು ಮಾಡೋಂಥ ಇವು ಪ್ರಮುಖ ಕೀಟಪೀಡೆಗಳು. ಈ ರೈನೋಸಾರಸ್ ದುಂಬಿ ಅನ್ನುವಂಥದ್ದು ತೆಂಗನ್ನು ಅತೀವವಾಗಿ ಬಾಧಿಸುತ್ತೆ ಮತ್ತು ಇದು ಬಹಳ ಹಳೆಯ ಕಾಲದಿಂದಲೂ ಕೂಡ ಇದೊಂದು ಸಮಸ್ಯೆ ಇರತಕ್ಕಂಥದ್ದು. ಈ ರೈನೋಸಾರಸ್ ದುಂಬಿ ಅಥವಾ ವಾಟೆ ಹುಳು ಅಥವಾ ಗೊಬ್ಬರದ ಹುಳು ಅಂತಲೂ ಕೂಡ ಕರೀತಾರೆ, ಇದರ ಜೀವನ ಚಕ್ರವನ್ನು ತಿಳಿಸ್ಕೊಡಿ, ಇದು ಯಾವ್ಯಾವ ಹಂತದಲ್ಲಿ ತೆಂಗನ್ನು ಬಾಧಿಸುತ್ತೆ? ಈ ರೈನೋಸಾರಸ್ ದುಂಬಿ ಅಥವಾ ವಾಟೆ ಹುಳು ಅಥವಾ ಗೊಬ್ಬರದ ಹುಳು ಅಂತ ಏನು ಕರೀತಾರೆ ರೈತರು, ಇದು ಸಾಮಾನ್ಯವಾಗಿ ತಿಪ್ಪೆನಲ್ಲಿ ಮೊಟ್ಟೆ ಇರ್ತದೆ, ತಲೆ ಮೇಲೆ ಕೋಡಿರ್ತದೆ, ದೇಹ ಉದ್ದ ಇರ್ತದೆ. ಇನ್ ಕೆಲವು ಸಂದರ್ಭದಲ್ಲಿ ತಲೆ ಮೇಲೆ ಕೋಡ್ ಇರ್ತದೆ, ದೇಹ ದುಂಡಗಿರುತ್ತೆ, ಅದು ಸಗಣಿ ತಿನ್ನಂತದ್ದು. ಆದ್ರೆ ಇದು ಏನಪ್ಪಾ ಅಂತ ಅಂದ್ರೆ ಇದರ ಪ್ರೌಢ ಕೀಟ ಹೆಣ್ಣು ತಿಪ್ಪೆ ಗೊಬ್ಬರದಲ್ಲಿ ಮೊಟ್ಟೆ ಇಟ್ಟ ನಂತರ ಮೊಟ್ಟೆ ಏನೋಗ್ತದೆ ಒಂದು ವಾರ ಇದ್ದು ನಂತರ ಹೊಡ್ಕೊಂಡು ಬಂದಂತವು ಸುಮಾರು 3-4 ತಿಂಗಳವರೆಗೂ ಕಸ ತಿನ್ಕೊಂಡೆ ಅವು ಬೆಳವಣಿಗೆ ಆಗ್ತಾ ಇರ್ತವೆ. ನಂತರ ಆ ಕಸದಲ್ಲೇ ಅದು ಕೋಶವಸ್ಥವಾಗುತ್ತೆ ಸುಮಾರು 3-4 ವಾರ, ಹೆಚ್ಚು ಕಡಿಮೆ ಒಂದು 6-7 ತಿಂಗಳು ಬೇಕು ಇದೊಂದು ಜೀವನ ಚಕ್ರ ಮುಗಿಸ್ಬೇಕು ಅಂತಂದ್ರೆ. ನಂತರ ಪ್ರೌಢ ಕೀಟವಾಗಿ ಹೊರಹೊಮ್ಮಿದ ನಂತರ ಇಲ್ಲಿ ಹಾನಿ ಮಾಡಂತದ್ದೇ ಪ್ರೌಢ ಕೀಟ. ಯಾವಾಗ ಯಾವುದೋ ಒಂದು ತೆಂಗಿನ ಗಿಡ 2-8 ವರ್ಷ ಹಳೆ ಇರ್ತಾವೆ ನೋಡಿ, ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆ ಲಿಂಗ ಅಥವಾ ಮೃದುವಾದ ಭಾಗ ಏನಿದೆ ಅದನ್ನು ಕೊರೆದು ಅಲ್ಲಿ ರಂಧ್ರ ಮಾಡಿ ತಿನ್ನಕ್ಕೆ ಪ್ರಾರಂಭ ಮಾಡ್ತದೆ. ಈ ರೀತಿಯ ಒಂದು ಹಾನಿಯನ್ನು ಕೂಡ ನಾವು ಇದೆಲ್ಲ ನೋಡ್ಬೋದು. ಇನ್ನು ಇದನ್ನ ನಾವು ಹಾನಿಯ ಲಕ್ಷಣ ಹೇಳ್ಬೇಕು ಅಂತಂದ್ರೆ, ಗರಿಗಳು ಕತ್ತರಿಸ್ದಂಗಿರ್ತವೆ, ನೇತಾಡ್ತಿರ್ತವೆ, ಆಮೇಲೆ ಇದು ಎಲ್ಲಿ ಕೊರೆದಿರ್ತದೆ ಅಲ್ಲಿ ಜುಂಗು ಹೊರಗೆ ಬರ್ತಾ ಇರ್ತದೆ. ಇದ್ರ ಹಾನಿಯ ಲಕ್ಷಣ. ಕೆಲವು ಸಂದರ್ಭದಲ್ಲಿ ಹಾನಿ ಹೆಚ್ಚಾಯಿತು ಅಂತಂದ್ರೆ ಕೊರ್ಕೊಂಡು ಲಿಂಗದ ಭಾಗದೊಳಗೆ ಹೋಗಿ ಅಲ್ಲಿ ಯಥೇಚ್ಛವಾಗಿ ಹಾನಿಯನ್ನು ಮಾಡಿ, ಕೆಲವು ಸಂದರ್ಭದಲ್ಲಿ ಮಳೆ ನೀರು ಅಲ್ಲಿಂದ್ರೆ ಹೋಗಿ ನಿಂತ್ಕತ್ತು ಅಂತಂದ್ರೆ ಆ ಗಿಡನೇ ಸಂಪೂರ್ಣವಾಗಿ ಕೊಳತಂಗಾಗಿ ಗಿಡ ನಾಶ ಆಗ್ತದೆ. ಈ ತರ ಹಾನಿಯನ್ನ ಇದು ಮಾಡ್ತದೆ. ಈ ರೈನೋಸಾರಸ್ ದುಂಬಿಯನ್ನ ಹೇಗೆ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಬಹುದು? ಸಾಮಾನ್ಯವಾಗಿ ರೈತರು ಯಾವಾಗ ತೆಂಗಿನ ಹಾಕ್ತಾರೆ 2-8 ವರ್ಷದವರೆಗೂ ಇದ್ರ ಬಾಧೆ ಇದ್ದೇ ಇರ್ತದೆ. ಹಾಗಾಗಿ ನೋಡ್ತಾ ಇರಬೇಕು ಎಲ್ಲಿ ಗರಿಗಳು ಕತ್ತರಿಸಿದೆ ಆ ಒಂದು ಗಿಡದಲ್ಲಿ ಇದ್ದೇ ಇರ್ತವೆ. ಆಮೇಲೆ ಅವಾಗಿನ್ನೂ ಜಗಿದು ಹಸಿ ಪುಡಿ ಏನಿದೆ ಅಲ್ಲಿ ರಂಧ್ರ ಆಗಿರ್ತದೆ, ಆ ಒಂದು ಸೂಚನೆ ನೋಡ್ಕೊಂಬಿಟ್ರೆ ಇಲ್ಲಿ ಇದು ಹಾನಿ ಮಾಡಿದೆ, ಪ್ರೌಢ ಕೀಟ ಒಳಗಡೆ ಇದಾವೆ ಅಂತ ಖಂಡಿತವಾಗಿ ನಮ್ಗೆ ಗೊತ್ತಾಗ್ತದೆ. ರೈತ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಪ್ರಪ್ರಥಮವಾಗಿ ಒಂದು ಕೊಡೆ ಕಡ್ಡಿನೋ ಅಥವಾ ಕಬ್ಬಿಣದ ಸರಳು ಮಾಡಿಕೊಂಡು ರಂಧ್ರೊಳಗೆ ತಿವಿಬೇಕು. ತಿವಿದಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ರಾಡು ಅದಕ್ಕೆ ಚುಚ್ಕೊಂಡು ಆ ಹುಳ ಹೊರಗೆ ತೆಗಿಬೇಕು. ತೆಗೆದಾದ ನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮತ್ತೊಮ್ಮೆ ಇನ್ನೊಂದು ಹುಳು ಹೋಗಬಾರ್ದು ಅಂತಂದ್ರೆ ಈ ಮರಳಿಗೆ ಈ ಕ್ಲೋರೋಪೈರ್ಪಾಸ್ ದ್ರಾವಣ ಮಿಶ್ರ ಮಾಡ್ಬಿಟ್ಟು ಆ ರಂಧ್ರಕ್ಕೆ ತುಂಬಿದ್ರೆ ಇನ್ನೊಂದು ಹುಳ ಹೋಗೋದಿಲ್ಲ. ಇಲ್ಲ ನಾನು ಹುಳ ತೆಗೆದಿದ್ದೀನಿ ಬಿಡಪ್ಪ ಅಂತಂದ್ರೆ ಇನ್ನೊಂದು ಹುಳ ಹೋಗಿ ಮತ್ತೆ ಕೊರೆದು ಹಾನಿಯನ್ನು ಮಾಡೋ ಸಾಧ್ಯತೆ ಹೆಚ್ಚಿರ್ತದೆ. ನಾವು ಈಗ ಏನು ಹೇಳ್ತಾ ಇದೀವಿ ಅಂತಂದ್ರೆ, ಎಲ್ಲೆಲ್ಲಿ ತರ ಕಾಣುತ್ತೆ ನೀವು ಮೊದಲು ಈಗ ರಾಡಲ್ಲಿ ತೆಗೀರಿ ಅಂತ ಹೇಳ್ತೀವಿ, ಆಗ್ಲಿಲ್ವಾ? ಅಂತ ಸಂದರ್ಭದಲ್ಲಿ ಕ್ಲೋರೋಪೈರಿಪಾಸ್ ಒಂದು ಲೀಟರ್ ನೀರಿಗೆ 5 ml ಹಾಕೊಂಡ್ಬಿಟ್ಟು ಕ್ಲೋರೋಪೈರಿಪಾಸ್ನ ಲಾಳಿಕೆ ಮುಖಾಂತರ ಅಥವಾ ಕೈಲಿ ಕೈ ಪಂಪ್ ಇದೆಯಲ್ಲ ಆ ರಂಧ್ರಕ್ಕೆ ಹಾಕ್ಬಿಟ್ರೆ ಸೀದಾ ಔಷಧಿ ಆ ರಂಧ್ರೊಳಗೆ ಹೋಗುತ್ತೆ. ಆವಾಗ ಹುಳುಕೆ ಏನಾಗುತ್ತೆ, ಎಲ್ಲಿದ್ರೂ ಕೂಡ ಹುಳ ಹೊರಗೆ ಬರ್ತದೆ, ಅವಾಗ ನಾಶ ಮಾಡ್ಬೋದು. ಈ ರೀತಿಯೂ ಕೂಡ ನಿಯಂತ್ರಣ ಮಾಡಬೇಕಾಗ್ತದೆ. ನಂತರ ಇದು ಸಾಮಾನ್ಯವಾಗಿ ಈ ಕೊಳತರ ಸಗಣಿ ಇರ್ತದೆ ನೋಡಿ, ಅದಕ್ಕೆ ಅದು ಆಕರ್ಷಣೆ ಆಗ್ತದೆ. ನಾವೇನು ಮಾಡಬೇಕು, ಒಂದು ಬಾಣಲಿ ತಗೊಂಡು ಅದರೊಳಗಡೆ ಒಂದು 5 ಲೀಟರ್ ನೀರಿಗೆ 1 kg ಸಗಣಿ ಹಾಕಿ ಕಲಸ್ಬಿಟ್ಟು ಒಂದು 1/2 kg ಅಷ್ಟು ಹರಳು ಹಿಂಡಿ ಇದು ಹಾಕ್ಬಿಟ್ಟು ತಿರುಗ್ಬಿಡ್ತು ಅಂತಂದ್ರೆ ಹುಳಿ ವಾಸನೆ ಏನು ಬರ್ತದಲ್ಲ ಆ ಹುಳಿ ವಾಸನೆಗೆ ಅವು ಆಕರ್ಷಣೆಯಾಗಿ ಬಂದು ಬೀಳ್ತವೆ. ಈ ರೀತಿ ನಾಶ ಮಾಡ್ಬೋದು. ಎರಡನೇದಾಗಿ ಇದಕ್ಕೆ ಬಕೆಟ್ ಬಲೆ ಅಂತ ಇದೆ. ದಯವಿಟ್ಟು ರೈತರ ಬಾಂಧವರು ತಿಳ್ಕೋಬೇಕು, ಬಕೆಟ್ ಬಲೆ ಏನಿದೆ, ಯಾವುದೇ ತೊಡೆತ ಕಟ್ಟೋಗಿಲ್ಲ, ಸುಮಾರು 100 meters ದೂರದಲ್ಲಿರೋಂತ ಯಾವುದೇ ಒಂದು ಕಾಡು ಜಾತಿ ಮರ ಇರ್ಬೋದು ಅಥವಾ ಬಯಲು ಪ್ರದೇಶದಲ್ಲಿ ಒಂದು ಗೂಟ ನೆಟ್ಟು ಅದಕ್ಕೆ 5 feet ಎತ್ತರದಲ್ಲಿ ನೇತಾಕಿ ಅದಕ್ಕೆ ನೀರು ಹಾಕಿ ಅಲ್ಲೊಂದು ಆಕರ್ಷಕ ವಸ್ತುನ ಕೊಟ್ಟಿರ್ತಾರೆ, ಅದನ್ನ ಅಲ್ಲಿ ಇಟ್ಬಿಡ್ತು ಅಂತಂದ್ರೆ ಎಲ್ಲ ಗಂಡು ಹೆಣ್ಣು ಎರಡೂ ಪ್ರೌಢ ಕೀಟಗಳು ಆಕರ್ಷಣೆಯಾಗಿ ಅಲ್ಲಿಗೆ ಬಂದು ಬಿದ್ದು ಸಾಯ್ತವೆ. ಅದನ್ನ ನೀವು ಒಮ್ಮೆ ಪ್ರತಿದಿನ ತೆಗೆದು ನಾಶ ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು, ತಿಪ್ಪೆ ಗೊಬ್ಬರ ತೆಗೆಯುವಾಗ ಈ ಹುಳು ಅಲ್ಲಿರ್ತದೆ. ಈ ಹುಳು ಸಿಕ್ಕಿದ ತಕ್ಷಣ ದಯವಿಟ್ಟು ನೀವು ಸುಮ್ಮನೆ ಕೆಲವು ಎಸಿತಾರೆ, ದಯವಿಟ್ಟು ನಾಶ ಮಾಡಿ. ಕೆಲವು ಸಂದರ್ಭದಲ್ಲಿ ಬೆಳಕಿಗೆ ಆಕರ್ಷಣೆಗೆ ಹೊಂದಿರ್ತದೆ, ಅದನ್ನು ಹಿಡಿದು ನಾಶ ಮಾಡಿದರೆ ಈ ಒಂದು ಹುಳ ನಾಶ ಮಾಡ್ದಂಗೆ. ಇದು ಬಹಳ ಮುಖ್ಯವಾಗಿ ರೈತರು ಮಾಡಬೇಕಾಗಿರೋಂಥದ್ದು. ಯಾರು ಬಕೆಟ್ ಬಲ ತರ್ತಾರೆ ತೋಟದಿಂದ ದೂರ ಕಟ್ಕೊಳ್ಳೋದು ಬಹಳ ಮುಖ್ಯ. ಇಷ್ಟು ಮಾಡಿದರೆ 8 ವರ್ಷದ ನಂತರದ ಗಿಡಗಳಲ್ಲಿ ಇದರ ಬಾಧೆ ಕಂಡುಬಂದರೂ ಕೂಡ ಹೆಚ್ಚಿನ ಹಾನಿಯನ್ನೇನು ಅದು ಮಾಡೋದಿಲ್ಲ. ಹೀಗೆ ರೈನೋಸಾರಸ್ ದುಂಬಿಯನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು. ತೆಂಗನ್ನ ಬಾಧಿಸ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಕೀಟ ಕೆಂಪು ಮೂತಿಯ ಹುಳು. ಇದರ ಜೀವನ ಚಕ್ರ ಹೇಗಿರುತ್ತೆ, ಏನೆಲ್ಲ ಹಾನಿಯನ್ನ ಮಾಡುತ್ತೆ ಇದು ಕೆಂಪು ಮೂತಿ ಹುಳು? ಇಲ್ಲೇನಿದೆ ಅಂತಂದ್ರೆ, ಇದು ಸಾಮಾನ್ಯವಾಗಿ ರೈತರು ನೋಡಿದರೆ ಉದ್ದ ಚೂಪಾಗಿ ಮೂತಿ ಇರ್ತದೆ, ಕೆಂಪು ಬಣ್ಣ ಇರ್ತದೆ, ಮಧ್ಯಮ ಗಾತ್ರ ಇರ್ತದೆ. ಯಾವಾಗ ರೈತರು ಉಳುಮೆ ಮಾಡುವಾಗ ಟ್ರ್ಯಾಕ್ಟರ್ಗೆ ಹಾನಿ ಮಾಡ್ತಾರೆ ನೋಡಿ, ಈಗ ಟ್ರ್ಯಾಕ್ಟರಿಂದ ಉಳುಮೆ ಮಾಡುವಾಗ ಕಾಂಡಕ್ಕೆ ಅದು ಕೊಯ್ಕತ್ತು ಅಂದ ತಕ್ಷಣ ಅಲ್ಲಿಂದ ಹೆಣ್ಣದ ವಾಸನೆ ಬರ್ತದೆ. ಯಾವಾಗ ಹೆಣ್ಣದ ವಾಸನೆ ಬರ್ತದೆ, ಈ ಪ್ರೌಢ ಕೀಟ ಆಕರ್ಷಣೆ ಆಗಿ ಬಂದು ಅಲ್ಲಿಗೆ ಮೊಟ್ಟೆನ ಜೋಡಿಸ್ಬಿಡುತ್ತೆ. ಮೊಟ್ಟೆ ಜೋಡಿಸಿದ ಮೇಲೆ ಮರಿಗಳು ಒಂದು ವಾರದಲ್ಲಿ ನೋಡ್ಕೊಂಡು ಒಳಗಡೆ ಹೋಯ್ತು ಅಂತಂದ್ರೆ ಇವು ಕೂಡ ಅಷ್ಟೇ 3-4 ವಾರ ಅಲ್ಲಿ ಒಳಗಡೆ ತಿಂದು ಕೆಲವು ತಿಂಗಳುಗಳ ಕಾಲ ಅಲ್ಲೆಲ್ಲ ಹಾನಿ ಮಾಡಿ ಕೊನೆಗೆ ಆ ಕಾಂಡದೊಳಗಡೆ ಪ್ರೌಢ ಕೀಟ ಆಗ್ತದೆ, ಅಂದ್ರೆ ಕೋಶವತೆ ಆಗಿ ಪ್ರೌಢ ಕೀಟ ಹೊರಗೆ ಬರ್ತದೆ. ಆ ಸಂದರ್ಭದಲ್ಲಿ ಏನ್ ಮಾಡುತ್ತದೆ ಅಂತಂದ್ರೆ ಒಳಗಡೆ ಇದ್ದ ಅಂಶಗಳೆಲ್ಲ ತಿನ್ಬಿಡ್ತದೆ. ಇದು ಕೂಡ ಹೆಚ್ಚು ಕಡಿಮೆ ಒಂದು 4-5 ತಿಂಗಳು ತನ್ನ ಜೀವನ ಚಕ್ರವನ್ನು ಮುಗಿಸಲಿಕ್ಕೆ ತಗೋತದೆ. ನಂತರ ಸಣ್ಣ ರಂಧ್ರ ಮಾಡ್ಕೊಂಡು ಪ್ರೌಢ ಕೀಟಗಳು ಹೊರಗೆ ಬಂತಂತಂದ್ರೆ ಅಕ್ಕಪಕ್ಕ ಗಿಡಗಳು ಕೂಡ ಹಾನಿ ಮಾಡ್ತದೆ. ಈ ರೀತಿ ಹಾನಿಯನ್ನ ಮಾಡ್ತದೆ. ಹಾನಿಯ ಲಕ್ಷಣ ಹೇಳ್ಬೇಕು ಅಂತಂದ್ರೆ ಕಾಂಡದ ಮೇಲೆ ಸಣ್ಣ ಪುಡಿ ಬರ್ತಾ ಇರ್ತದೆ, ಸಣ್ಣ ಕೆಂಪಕ್ಕೆ ಜಿನುಗ್ತಾ ಇರ್ತದೆ. ಇದು ರಸ ಹೊಡೆಯ ರೋಗ ಏನ್ ಬರ್ತಲ್ಲ ಅದಕ್ಕಿಂತ ಕಡಿಮೆ ಒಂದು ಅಂಶದಲ್ಲಿ ಆ ಒಂದು ಸಣ್ಣ ರಂಧ್ರ ಆಗಿರ್ತದೆ, ರಸ ಬರ್ತಾ ಇರ್ತದೆ. ಆಮೇಲೆ ಗರಿಗಳು ಏನಾಗಿರ್ತವೆ, ಒಂದ್ ರೀತಿ ಒಣಗ್ದಂಗೆ ಕಾಣ್ತಾ ಇರ್ತವೆ, ಗಿಡ ಆರೋಗ್ಯವಾಗಿ ಕಾಣೋದಿಲ್ಲ. ಇಷ್ಟು ಸೂಚನೆ ನೋಡ್ಕೊಂಡು ಕಾಣದಲ್ಲಿ ಹೋಗಿ ಎಲ್ಲೋ ರಂಧ್ರಗಳಾಗಿದ್ದಾವೆ, ಒಂದ್ ಕಡೆ ತಗೊಳ್ಳಿ, ಒಳಗಡೆ ಚುಚ್ಚಿ ಕಡ್ಡಿ ಸಂಪೂರ್ಣ ಒಳಗಡೆ ಹೋಯ್ತು ಅಂತಂದ್ರೆ ಕೆಂಪು ಮೋತಿ ಹುಳುವಿನ ಬಾಧೆ ಇದೆ ಅಂತ ನಮಗೆ ಕ್ರಮೇಣ ಗೊತ್ತಾಗ್ತದೆ. ಆಮೇಲೆ ಸ್ವಲ್ಪ ಅದನ್ನ ರಂಧ್ರ ಅಗಲ ಮಾಡಿ ನೋಡ್ತು ಅಂತಂದ್ರೆ ಒಳಗಡೆ ಪ್ರೌಢ ಕೀಟ ಮರಿಗಳು ಕೋಶ ಎಲ್ಲ ತಿಂದು ಒಳಗಡೆ ಸಂಪೂರ್ಣ ಕೊಳ್ತೋಗಿರ್ತದೆ. ಇದು ಗಿಡ ಕೇವಲ ತೊಗಟೆ ಮೇಲೆ ನಿಂತಿರ್ತದೆ. ಆದ್ರಿಂದ ಇದನ್ನ ಪ್ರಪ್ರಥಮವಾಗಿ ಹಾನಿ ಲಕ್ಷಣ ಕಂಡುಹಿಡಿದು ಬಹಳ ಮುಖ್ಯ. ಈ ಕೆಂಪು ಮೂತಿ ಹುಳುವನ್ನ ಹೇಗೆ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಬಹುದು? ಇದು ಬಹಳ ಮುಖ್ಯವಾಗಿ ರೈತರು ಯಾವಾಗ ಬೇಸಾಯ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ತೆಂಗಿನ ಬುಡದಿಂದ ಒಂದು 6-7 ನಂತರನೇ ಉಳುಮೆ ಮಾಡಬೇಕು. ನೀವು ಹತ್ರ ಹೋಗ್ತೀರಿ, ಅಲ್ಲಿ ಟ್ರ್ಯಾಕ್ಟರ್ನಲ್ಲಿರೋಂತ ಕಲ್ಟಿವೇಟ್ರು ಅಥವಾ ಏನಿರ್ತದೆ ಅದು ಕತ್ತರಿಸಿದಾಗ ಅಲ್ಲಿಗೆ ವಾಸನೆಗೆ ಆಕರ್ಷಣೆ ಆಗ್ತವೆ, ಮಟ್ಟಿಟ್ಬಿಡ್ತವೆ. ಮಟ್ಟಿಟ್ರೆ ಗೊತ್ತೇ ಆಗೋದಿಲ್ಲ. ಇದೊಂದನ್ನ ರೈತರು ತಡೆಗಟ್ಟಬೇಕಾಗ್ತದೆ. ಆಮೇಲೆ ಕಾಂಡದ ಮೇಲೆ ಎಲ್ಲಾರ ಗಾಯ ಆಗಿದೆಯಾ, ಏನಾರ ಸಣ್ಣದಾಗಿ ಪುಡಿ ಬರ್ತಾ ಇದೆಯಾ ಅಥವಾ ಸಣ್ಣದಾಗಿ ಏನಾರ ಜಿನಗದಂಗೆ ಆಗ್ತಾ ಇದೆಯಾ ನೋಡ್ಕೊಂಡು ಕಣ್ಣಿಡ್ಕೊಂಡು ನಂತರ ಅದಕ್ಕೆ ಏನು ಔಷಧೋಪಚಾರ ಏನಿದೆ ಅದು ಮಾಡಬೇಕಾಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಕೆಲವು ಗಿಡಗಳು ಅನಾರೋಗ್ಯವಾಗಿ ಕಾಣ್ತಾ ಇರ್ತವೆ, ಗರಿಗಳು ಯಾಕೋ ಹಳದಿ ಆಗಿರ್ತವೆ, ಯಾಕೋ ಒಳಗ್ದಂಗೆ ಕಾಣ್ತಾ ಇರ್ತದೆ. ಆವಾಗ ನಾವು ಈ ರೀತಿ ನೋಡ್ಕೊಂಡು ಈ ಹಾನಿ ಲಕ್ಷಣ ಕಣ್ಣು ಇಟ್ಕೊಂಡು ನಂತರ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಇದನ್ನು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ರಂಧ್ರ ಆಗಿದೆ ಅದಕ್ಕೆ ನಾವು ರಾಸಾಯನಿಕ ಕೀಟನಾಶಕವನ್ನು ಈಗ 1 ಲೀಟರ್ ನೀರಿಗೆ 10 ಮಿಲಿ ಕ್ಲೋರೋಪೈರಿಪಾಸ್ ಹಾಕೊಂಬಿಟ್ಟು ರಂಧ್ರಗಳೇನಿದೆಯಲ್ಲ ಅದಕ್ಕೆ ಫನಲ್ ಮುಖಾಂತರ ಲಾಳಿಕೆ ಮುಖಾಂತರ ಒಳಗಡೆ ಸುರಿಬೇಕು. ಅದು ಒಳಗಡೆ ಹೋದ ತಕ್ಷಣ ಆ ರಂಧ್ರವನ್ನು ಜಿಗಿಟ್ ಮಾಡಿದ ಮುಚ್ಚಬೇಕು. ಮತ್ತೆ ಮೇಲಿನ ರಂಧ್ರ ಬರಬೇಕು, ಅದಕ್ಕೂ ಹಾಕಬೇಕು ಔಷಧಿನ. ಮತ್ತೆ ಇನ್ನೊಂದು ಮೇಲಿನ ರಂಧ್ರ ಕೊನೆ ರಂಧ್ರ ಏನಿರ್ತದಲ್ಲ ಅದಕ್ಕೆ ಯಥೇಚ್ಛವಾಗಿ ಸುರಿತು ಅಂತಂದ್ರೆ ಒಳಗಡೆ ಇರೋಂಥ ಎಲ್ಲ ಬೆಳವಣಿಗೆ ಹಂತಗಳೇನಿದ್ದಾವೆ ಎಲ್ಲ ಸಂಪೂರ್ಣ ಸತ್ತೋಗ್ತವೆ. ಒಂದು ವಾರದ ನಂತರ ಮತ್ತೆ ಇದೇ ರೀತಿ ಆ ರಂಧ್ರಕ್ಕೆ ಮಾಡ್ತು ಅಂತಂದ್ರೆ ಆ ಗಿಡ ನಾವು ಉಳಿಸ್ಕೋಬಹುದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಮಾಡಬೇಕು, ಹಾನಿ ಯಾವ ಪ್ರಮಾಣದಲ್ಲಿ ಆಗಿದೆ ನೋಡಿಕೊಂಡು ನಂತರ ಇದು ನಾವು ನಿರ್ವಹಣೆ ಹೆಂಗೆ ಮಾಡಬೇಕು ನೋಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಚೆನ್ನಾಗಿ ಕೊರೆದು ಬಿಡುತ್ತದೆ, ಅದಕ್ಕೆ ನಾವು ಸಿಮೆಂಟ್ ಪ್ಲಾಸ್ಟನ್ನು ಕೂಡ ಒಳಗಡೆ ತುಂಬಿತು ಅಂತಂದರೆ ಗಿಡ ಕೆಲವು ವರ್ಷಗಳು ಅದು ಬಾಳಿಕೆ ಬರ್ತದೆ. ಆಮೇಲೆ ಅದು ಕ್ರಮೇಣವಾಗಿ ಭಾರ ಜಾಸ್ತಿ ಆದಾಗ ಅದು ಬಿದ್ದು ಹೋಗುತ್ತೆ. ನೀವು ಇದನ್ನು ಉದಾಸೀನ ಮಾಡ್ತು ಅಂತಂದರೆ ಪ್ರೌಢ ಕೀಟಗಳು ಹೊರಗೆ ಬಂದು ಅಕ್ಕಪಕ್ಕ ಗಿಡಗಳು ಕೂಡ ಹಾಡ್ತವೆ. ಇನ್ನು ಬಕೆಟ್ ಬಲ ಇದಕ್ಕೂ ಕೂಡ ಇದೆ. ರೈನಸರ ತುಂಬಿಗೆ ಏನು ಹೇಳಿದೆ ಅದೇ ರೀತಿ ಬಕೆಟ್ ಬಲ ಇದಕ್ಕೂ ಕೂಡ ಇದೆ. ಆದರೆ ಈ ಬಕೆಟ್ ಬಲನ್ನು ಕೂಡ ತೋಟದಿಂದ 100 ಮೀಟರ್ ದೂರ 5 ಅಡಿ ಎತ್ತರದಲ್ಲಿ ಇರೋಂಥ ಬಯಲು ಪ್ರದೇಶ ಅಥವಾ ಯಾವುದೋ ಒಂದು ಗಿಡಕ್ಕೆ ನೇತಾಕಿ ಅದಕ್ಕೊಂದು ಆಕರ್ಷಕ ವಸ್ತು ಕೊಟ್ಟಿರ್ತಾರೆ, ಅದಕ್ಕೆ ನೀರು ಹಾಕಬೇಕು. ನೀರೊಳಗಡಿಕೆ ಹುಳಿ ವಾಸನೆ ಬರೋ ರೀತಿ ಎಳ್ನೀರು ಹಾಕ್ಬೋದು, ಮಜ್ಜಿಗೆ ಹಾಕ್ಬೋದು, ಬೆಲ್ಲ ಹಾಕ್ಬೋದು, ಕಬ್ಬಿನ ಒಂದು ರಸ ಹಾಕ್ಬೋದು. ಅವಾಗೇನಾಗ್ತವೆ ಈ ಹುಳುಗಳೆಲ್ಲ ಆಕರ್ಷಣೆ ಆಗಿ ಇಲ್ಲೂ ಕೂಡ ಗಂಡು ಹೆಣ್ಣು ಎರಡೂ ಆಕರ್ಷಣೆ ಆಗಿ ಬಕೆಟ್ ಬಲಕ್ಕೆ ಬಿದ್ದು ಸತ್ತೋಗ್ತವೆ. ಇಷ್ಟು ಮಾಡಿದರೆ ಈ ಒಂದು ಕೆಂಪು ಮೂತಿ ಹುಳಿನ ನಾವು ನಿರ್ವಹಣೆ ಮಾಡಬಹುದು. ಈ ತೆಂಗಿನಲ್ಲಿ ಮತ್ತೊಂದು ಕೀಟ ಕಪ್ಪು ತಲೆ ಹುಳು, ಇದು ಕೂಡ ಇವತ್ತು ಹೆಚ್ಚಾಗಿ ಬಾಧಿಸ್ತಾ ಇರತಕ್ಕಂತ ಒಂದು ಕೀಟವಾಗಿದೆ. ಇದರ ಜೀವನ ಚಕ್ರವನ್ನು ತಿಳಿಸ್ಕೊಡಿ. ಇದು ಸುಮಾರು ಒಂದು 60 ವರ್ಷದ ಹಿಂದಿನಿಂದಲೂ ಕೂಡ ಇದೆ. ಕೆಲವು ಭಾಗದಲ್ಲಿ ಕಡಿಮೆ ಆಗ್ತದೆ, ಕೆಲವು ಭಾಗದಲ್ಲಿ ಯಥೇಚ್ಛವಾಗಿ ಹರಡ್ತಾ ಇದೆ. ಇಲ್ಲಿ ಏನು ಸಮಸ್ಯೆ ಅಂತಂದ್ರೆ ಇದನ್ನು ನಿಯಂತ್ರಣ ಮಾಡೋಕ್ಕೆ ಒಂದೇ ವಿಧಾನ ಇರೋದು, ಜೈವಿಕ ರೀತಿಯಲ್ಲಿ ನಿಯಂತ್ರಣ ಮಾಡುವಂಥದ್ದು. ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು ವರ್ಷದಿಂದಲೂ ಕೂಡ ಇದಕ್ಕೊಂದು ಪರತಂತ್ರ ಕೀಟವನ್ನು ಉತ್ಪತ್ತಿ ಮಾಡಿ ರೈತರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೈತರು ಒಂದು ಸರಿ ಬಿಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ನಾವು ಜೈವಿಕ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಅಂತಂದರೆ ಪರತಂತ್ರ ಕೀಟಗಳನ್ನು 15 ದಿನಕ್ಕೊಮ್ಮೆ 1-3 ಬಾರಿ ಬಿಟ್ಟರೆ ಅದು ಏನಾಗುತ್ತೆ ತುಂಬ ಪರಿಣಾಮಕಾರಿ ಆಗ್ತದೆ. 1 ವರ್ಷ ಬಿಟ್ಟರೆ ನೀವು ಮುಂದಿನ ವರ್ಷದಲ್ಲಿ ಅವು ಯಥೇಚ್ಛವಾಗಿ ತಾನೇ ಹೆಚ್ಚು ಉತ್ಪತ್ತಿಯಾಗಿ ಕ್ರಮೇಣವಾಗಿ ಹರಡ್ತವೆ. ಈಗ ಒಂದು ಊರಿನಲ್ಲಿ ಸಮಸ್ಯೆ ಆಗಿದೆ ಅಂದ್ಕೊಳ್ಳಿ, ಅಲ್ಲಿ ಯಾರೋ 10 ಜನ ಬಿಡೋದು ಉಪಯೋಗ ಆಗೋದಿಲ್ಲ. ಕನಿಷ್ಠ ಒಂದು ಊರಿನವರು ನಿರ್ಧಾರ ಮಾಡಿ ತೋಟಗಾರಿಕೆ ಇಲಾಖೆಗೆ ಬಂದು ಈ ಪರತಂತ್ರ ಕೀಟಗಳು ಮರಿ ತಿನ್ನೋ ಇದಾವೆ, ಕೋಶ ನಾಶ ಮಾಡೋಂಥವು ಇದಾವೆ, ಇನ್ನೆಲ್ಲ ತಗೊಂಡು 3-4 ಜಾತಿಯ ಪರತಂತ್ರ ಕೀಟಗಳಿದ್ವು. ಗೋನಿಯೋಸಸ್ ಅಂತ ಹೇಳ್ತಾರೆ, ಬ್ರಾಕಿ ಮೇರಿಯಾ ಅಂತ ಕರೀತಾರೆ, ಟ್ರೈಕೋಸ್ಪಿಲಸ್ ಅಂತ ಕರೀತಾರೆ. ಇವೆಲ್ಲವೂ ಕೂಡ ತೋಟಗಾರಿಕೆ ಇಲಾಖೆಯಲ್ಲಿ ಮಿಸ್ ಸಿಗ್ತದೆ. ದಯವಿಟ್ಟು ಊರಿನಲ್ಲಿ ಒಂದು ಒಗ್ಗಟ್ಟಲ್ಲಿ ಬಂದು ತಗೊಂಡೋಗಿ 15 ದಿನಕ್ಕೊಮ್ಮೆ 1 ಗಿಡಕ್ಕೆ 20 ಹುಳ ಬಿಡೋದು. 20 ಹುಳ ಬಿಟ್ಟ ತಕ್ಷಣ ಇದು ಹೆಂಗೆ ಅಂತಂದ್ರೆ ಆ ತೆಂಗಿನಲ್ಲಿ ಕಪ್ಪು ತಲೆ ಹುಳ ಬಿಟ್ಟರೆ ಬೇರೆ ಏನು ತಿನ್ನಲ್ಲ. ಇದು ಕೀಟ ಆದರೂ ಕೂಡ ಯಾವುದೇ ಹಾನಿ ಮಾಡಲ್ಲ, ಅಷ್ಟು ಪರಿಣಾಮಕಾರಿಯಾಗಿ ಇದು ನಿಯಂತ್ರಣ ಮಾಡ್ತದೆ. ಇದೊಂದು ಇನ್ನೊಂದು ಆ ಹುಳದ ಮೇಲೆ ಮೊಟ್ಟೆ ಇಟ್ಟರೆ ಆ ಕಪ್ಪು ತಲೆ ಹುಳ ಸತ್ತ ಮೇಲೆ ಅದರಿಂದ 20-30 ಪ್ರೌಢ ಕೀಟಗಳು ಹೊರಬರ್ತವೆ. ನೋಡಿ ಯಾವ ರೀತಿ ಚೆನ್ನಾಗಿ ಹರಡುತ್ತೆ, ಅದು ಬಹಳ ಮುಖ್ಯ. ಮೊದಲೆಲ್ಲ ನಾವು ಮಾನಕೋಟಫಾಸು ಅಜಾಡ್ರೆಕ್ಟಿನ್ ಎಂಬ ಕೀಟನಾಶಕವನ್ನು ಬೇರೆ ಮುಖಾಂತರ ಅಥವಾ ಕಾಣ ಮುಖಾಂತರ ಹೇಳ್ತಾ ಇದ್ದೋ, ರೈತರು ಇದನ್ನ ಯಾಕೋ ಒಪ್ಕೋತಾ ಇಲ್ಲ, ಮಾಡೋಕ್ಕಾಗ್ತಿಲ್ಲ ಅಂತ. ಕನಿಷ್ಠ ಈ ಪರತಂತ್ರ ಕಿಟ್ಗಳನ್ನ ತಗೊಂಡೋಗಿ ಬಿಟ್ಟರೆ ಭಾಳ ಅನುಕೂಲ ಆಗುತ್ತೆ, 2-3 ವರ್ಷ ಬಿಡಿ, ನಿಮ್ಮ ಭಾಗದಲ್ಲಿ ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ. ಈ ಕಪ್ಪು ತಲೆ ಹುಳು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ತೆಂಗಿನಲ್ಲಿ, ಅದರ ಲಕ್ಷಣಗಳು ಹೇಗಿರುತ್ತೆ? ಇಲ್ಲಿ ಬಹಳ ಮುಖ್ಯವಾಗಿ ಹಾನಿ ಲಕ್ಷಣ ಅಂದ ತಕ್ಷಣ ರೈತರು ನೋಡಿದರೆ ಸಣ್ಣ ಗಿಡ ಇರಲಿ, ಸಸಿ ಗಿಡ ಇರಲಿ, ಆಮೇಲೆ ದೊಡ್ಡ ಗಿಡ ಇರಲಿ, ಎಲ್ಲ ಹಿಂಭಾಗದಲ್ಲಿ ಆ ಕೆರೆದು ಜಾಲರಿ ಮಾಡ್ಕೊಂಡಿರ್ತದೆ. ಜಾಲರಿ ನೀವು ಬಿಡಿಸ್ತು ಅಂತಂದರೆ ದಪ್ಪ ದಪ್ಪ ಹುಳುಗಳಿರ್ತವೆ ನೋಡಿ. ಈ ರೀತಿ ನೋಡಿಕೊಂಡು ನಾವು ಹುಳುಗಳು ಬಿಡಬೇಕು. ಹುಳುಗಳು ಬಿಡುವಾಗ ಯಾವ ಹಂತದಲ್ಲಿದೆ, ಸಣ್ಣ ಮರಿನೋ, ಕೋಶಾವಸ್ಥೆ ಇದೆಯೋ, ಅಥವಾ 3-4 ಹಂತದಲ್ಲಿ ಇದೆಯೋ, ಅದನ್ನ ನೋಡಿಕೊಂಡು ನಾವು ಯಾವ ರೀತಿ ಹುಳ ಬಿಡಬೇಕು. ಕೋಶ ಇದ್ರೆ ಕೋಶ ನಾಶ ಮಾಡೋಂಥ ಹುಳ ಬಿಡೋಂಥದ್ದು, 3-4 ಹಂತದಲ್ಲಿದೆ ಅಂತ ಸಂದರ್ಭದಲ್ಲಿ ನಾವು ಗೋನಿಯರ್ಸಸ್ಸು, ಬ್ರಾಕ್ಯುಮೇರಿಯಾ ಎರಡನ್ನ ಮಿಶ್ರ ಮಾಡಿಬಿಡ್ತು ಅಂತಂದರೆ ಕೋಶನೂ ನಾಶ ಆಗ್ತದೆ, ಈ ಹುಳು ನಾಶ ಆಗ್ತದೆ. ಆಮೇಲೆ ಗರಿಗಳೆಲ್ಲ ತಳಿಬಾಯಿ ಗರಿಗಳೆಲ್ಲ ಸಂಪೂರ್ಣ ಕೆರೆದು ಕೇವಲ ಅಂಚೆ ಕಡ್ಡಿ ಹೇಳ್ತೀವಿ ನೋಡಿ, ಅದಷ್ಟೇ ಬಿಟ್ಟಿರ್ತದೆ. ಆಮೇಲೆ ತುದಿನಲ್ಲಿ 3-4 ಎಳೆ ಗರಿಗಳು ಮಾತ್ರ ಇರ್ತದೆ. ಈಗ ಅದನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಮೊದಲು ಹಾನಿಯ ಲಕ್ಷಣ ಕಂಡಿಡ್ಕೋಬೇಕು. ಹಾನಿಯ ಲಕ್ಷಣ ಅಂತ ಹೇಗಿರುತ್ತೆ ಅಂತಂದ್ರೆ ಸಸಿ ಮಡಿ ಇರ್ಬೋದು, ಒಂದು 7-8 ವರ್ಷದ ಗಿಡ ಇರ್ಬೋದು, ಒಂದು 10-15-20-30 ವರ್ಷದ ಗಿಡ ಇರ್ಬೋದು, ತಳಗಿನ ಭಾಗದ ಎಲೆಗಳನ್ನ ಕೆರೆ ತಿನ್ನುತ್ತೆ. ಅದು ಉತ್ತಮ ಆಹಾರ ಆಗುತ್ತದೆ, ಚೆನ್ನಾಗಿ ತಿಂತವೆ. ನಂತರ ತುದಿನಲ್ಲಿ ಏನು ಗರಿಗಳಿರ್ತಾವಲ್ಲ ಅದನ್ನ ಹೆಚ್ಚಿಗೆ ತಿನ್ನೋದಿಲ್ಲ. ಅಲ್ಲೋರ್ಗೂ ಬಿಟ್ಟು ಅಂತಂದ್ರೆ ನೀವು ಹಾನಿ ನಿಯಂತ್ರಣ ಮಾಡ್ದಂಗೆ ಅವನು ತಿಂದು ಸಂಪೂರ್ಣ ನಾಶ ಮಾಡುತ್ತದೆ. ಈ ನಿಟ್ಟಿನಲ್ಲಿ ರೈತರು ತೋಟಗಾರಿಕೆ ಇಲಾಖೆ ಸಿಗುವಂತಹ ಪರತಂತ್ರ ಕೀಟಗಳು ಏನಿದ್ದಾವೆ ಅದನ್ನು ತಗೊಂಬಂದು ಬಿಡುಗಡೆ ಮಾಡಿದರೆ ಇದು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಇದರ ಬಾಧೆ ಹೆಚ್ಚಾಗಿರ್ತದೆ. ಸಣ್ಣ ಗಿಡ ಇದೆಯಾ, ಕೈಗೆಟಕುವಂಥ ಗಿಡ ಅದವ, ಅದಕ್ಕೆ ನಾವು ಕೆಲವು ಸಂದರ್ಭದಲ್ಲಿ ಕೀಟನಾಶವನ್ನು ಕೂಡ ಸಿಂಪಡಣೆ ಮಾಡಬಹುದು. ಕ್ಲೋರೋಪೈರಿಪಾಸ್ ಇರ್ಬೋದು, ಕ್ವಿನಾಲ್ಪಾಸ್ ಇರ್ಬೋದು, ಸಿಂಪಡಣೆ ಮಾಡಿ ಆದರೆ ನಾವು ಓರೆಯಾಗಿ ಇಟ್ಕೊಂಡಿರ್ಬೇಕು ಸಿಂಪಡಣಾ ಒಂದು ಏನು ಇದನ್ನು. ಆಮೇಲೆ ಅದು ನಿಮ್ಮ ಮೈ ಮೇಲೆ ತಾಕ್ತಂಗೆ ಇರ್ ಮಾಡ್ಕೊ ಸಿಂಪಡಣೆ ಮಾಡಬೇಕು. ದೊಡ್ಡ ಗಿಡಗಳಿಗೆ ಖಂಡಿತವಾಗೂ ಸಿಂಪಡಣೆ ಶಿಫಾರಸು ಇಲ್ಲ. ಬೇರಿನ ಮುಖಾಂತರ ಉಣಿಸ್ತೀವಿ ಅಂತಂದ್ರೆ ಮನಕೋಟಪಾಸ್ ಇದೆ, ಅಥವಾ ಅಜಾಡ್ ರಕ್ತಿನ್ ಎಂಬ ಒಂದು ಸಸ್ಯ ಮೂಲದ ಕೀಟನಾಶಕಗಳಿದ್ದಾವೆ, ಅದನ್ನು ಕೂಡ ಬಳಸ್ಬೋದು. ತುಂಬಾ ಪರಿಣಾಮಕಾರಿ ಅಂತಂದ್ರೆ ಪರತಂತ್ರ ಕೀಟಗಳನ್ನ 15-1 ಸಾರಿ 3 ಬಾರಿ ಬಿಡುಗಡೆ ಮಾಡಿದ್ರೆ ಖಂಡಿತವಾಗೂ ನಿಯಂತ್ರಣ ಮಾಡಬಹುದು. ತೆಂಗನ್ನ ಬಾಧಿಸ್ತಾ ಇರತಕ್ಕಂತ ಮತ್ತೊಂದು ಪ್ರಮುಖವಾದಂತಹ ಕೀಟ ಬಿಳಿ ನೊಣ. ಬಿಳಿ ನೊಣ ಇವತ್ತು ಹೆಚ್ಚು ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ, ಇದರ ಜೀವನ ಚಕ್ರ ಮತ್ತೆ ಹಾನಿಯ ಲಕ್ಷಣಗಳನ್ನ ತಿಳಿಸ್ಕೊಡಿ. ಬಿಳಿ ನೊಣ ಅಂತ ಏನಿದೆ ಅದು 2016 ನಂತರ ಬಂದಿರುವಂಥದ್ದು. ಸಣ್ಣ ಗಿಡ, ದೊಡ್ಡ ಗಿಡ, ಇನ್ನೂ ಸಸಿ ಮಡಿ ಮಾಡ್ತಿರ್ತಾರೆ, ಎಲ್ಲಕ್ಕೂ ಎಲೆ ಹಿಂಭಾಗದಲ್ಲಿ ಅದು ಸುರುಳಿಯ ಕಾರದಲ್ಲಿ ಮೊಟ್ಟೆ ಇಡುತ್ತದೆ. ಅದಕ್ಕಿದ್ದನ್ನು ರೂಗೋಸ್ ಬಿಳಿ ನೊಣ ಅಂತ ಕರೀತಾರೆ. ಈ ರೂಗೋಸ್ ಬಿಳಿ ನೊಣ ಜೊತೆಗೆ ಇತರೆ 3 ಜಾತಿಯ ಬಿಳಿ ನೊಣಗಳು ಸೇರ್ಕೊಂಬಿಡ್ತವೆ. ಈಗ ಎಲ್ಲ ರಸ ಇರ್ತವೆ, ಆಮೇಲೆ ತಳಗಿನ ಎಲೆ ಭಾಗಕ್ಕೆ ಸಿಹಿ ಅಂಟನ್ನು ಹಿಕ್ಕೆ ಹಾಕ್ತವೆ. ಸಿಹಿ ಅಂಟು ಎಲ್ಲಿ ಬಿದ್ದಿರ್ತದೆ ಆ ಒಂದು ಗರಿಗಳ ಮೇಲ್ಭಾಗದಲ್ಲಿ ಕಪ್ಪು ಬೂಸ್ಟ್ ಬೆಳಕತ್ತಾ ಇದೆ, ಕ್ಯಾಪ್ನೋಡಿಯಂ ಅಂತ ಕರೀತಾರೆ. ಕಪ್ಪು ಬೂಸ್ಟ್ ಎಲ್ಲಿ ಬೆಳ್ಕೊಳ್ಳುತ್ತೆ ಅಲ್ಲೇನಾಗುತ್ತೆ, ಅದು ಮಣ್ಣಲ್ಲಿರೋಂಥ ಒಂದು ಕಪ್ಪು ಬೂಸ್ಟು ಈ ಸಿಹಿ ಅಂಟಿಗೆ ಆಕರ್ಷಣೆ ಆಗಿ ಅದ್ಮೇಲೆ ಬೆಳವಣಿಗೆ ಆಗ್ತದೆ. ಬೆಳವಣಿಗೆ ಆದಮೇಲೆ ಗಿಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನೇ ಅದನ್ನು ನಿಲ್ಲಿಸ್ಬಿಡುತ್ತೆ. ಕಪ್ಪು ಆಯಿತು ಅಂತಂದರೆ ಆ ಗರಿಗಳು ಕ್ರಮೇಣ 1-1.5 ತಿಂಗಳಲ್ಲಿ ಹಳದಿಯಾಗಿ ಸಣ್ಣ ಗಿಡ ಆಯಿತು ಅಂತಂದರೆ ತಳಗಿನ 3-4 ಗರಿಗಳು ಸಂಪೂರ್ಣವಾಗಿ ಎಡಮಟ್ಟ ಸಮೇತ ಬಿದ್ದೋಗ್ಬಿಡ್ತದೆ. ಆದರೆ ದೊಡ್ಡ ಗಿಡಗಳಲ್ಲಿ ಏನು ಸಮಸ್ಯೆ ಇಲ್ಲ, ಅಲ್ಲೂ ಹಾನಿ ಮಾಡ್ತದೆ, ಗಾಳಿ ಆಡ್ತಿರ್ತದೆ. ಹಾಗಾಗಿ ಸಣ್ಣ ಗಿಡಗಳನ್ನ ನಾವು ನಿಯಂತ್ರಣ ಮಾಡ್ಕೋಬೇಕು. ಏನು ಮಾಡಬೇಕು ಅಂತಂದರೆ ಎಲೆ ಹಿಂಭಾಗಕ್ಕೆ ಯಾವಾಗ ಬಿಳಿ ನೊಣಗಳ ಹಾವಳಿ ಇರ್ತದೆ ನಾವು ಕಾಣ್ತಾ ಇರ್ತದೆ, ಅದಕ್ಕೆ ಸಿಂಪಡಣೆ ಮಾಡಬೇಕು. ಈಗ ರೈತರಿಗೆ ಸಿಗೋಂಥ ಒಂದು ಕೀಟನಾಶಕ ಅಂತಂದರೆ ಸದ್ಯಕ್ಕೆ ಈ ಬೇವಿನ ಎಣ್ಣೆ, 1 ಲೀಟರ್ ನೀರಿಗೆ 10 ಮಿಲಿ ಬೇವಿನ ಎಣ್ಣೆ, 10 ಗ್ರಾಮ್ ಸಾಬೂನು ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಎಲೆ ಹಿಂಭಾಗ ಸಿಂಪಡಣೆ ಮಾಡಿ. ಅವಾಗ ಏನಾಗುತ್ತೆ, ಈ ಹುಳುಗಳೆಲ್ಲ ಸತ್ತೋಗ್ತವೆ. ಆಯ್ತಾ? ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಕೀಟದ ಕೋಶವನ್ನು ತಿನ್ನಲಿಕ್ಕೆ ಕೆಲವು ಪರತಂತ್ರ ಕೀಟಗಳು ಇದ್ದಾವೆ. ಅವು ಎನ್ಕಾರ್ಸಿಯಾ ಗೊಡಲೋಪೆ ಅಂತ, ಅವು ಪ್ರಕೃತಿನೇ ಇದ್ದಾವೆ. ಅವು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಕೋಶವನ್ನು ನಾಶ ಮಾಡ್ತಾ ಇದ್ದಾವೆ, ಸಂಪೂರ್ಣ ನಾಶ ಮಾಡ್ತಾ ಇದ್ದಾವೆ. ದೊಡ್ಡ ಗಿಡದಲ್ಲಿ ಏನಿದಾವಲ್ಲ ಇವು ಅಲ್ಲಿ ಹೋಗಿ ಹಾರಿ ಅಲ್ಲೂ ತಿಂದು ಕೋಶ ನಾಶ ಮಾಡ್ತಾ ಇದ್ದಾವೆ. ಪ್ರೌಢ ಕೀಟಗಳಿಗೆ ಈ ಸಿಂಪಡಣೆ ಏನು ಮಾಡ್ತೀವಿ ಅದು ಭಾಳ ಚೆನ್ನಾಗಿ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಬೋದು. ಇನ್ನೊಂದು ಶಿಲೀಂಧ್ರನ ಸಿಂಪಡಣೆ ಮಾಡೋಂಥದ್ದು, ಲಿಕ್ಯಾನಿಸೀಲಿಯಂ ಲಿಕ್ಯಾನಿ ಎಂಬ ಶಿಲೀಂಧ್ರನ ತಾಂತ್ರಿಕವಾಗಿ ಬಿಡುಗಡೆ ಆಗಿದೆ. 1 ಲೀಟರ್ ನೀರಿಗೆ 5 ಗ್ರಾಮ್ ಹಾಕೊಂಬಿಟ್ಟು ಸ್ವಲ್ಪ ಗಮ್ಮು ಇದು ಹಾಕೊಂಬಿಟ್ಟು ಎಲೆ ಹಿಂಭಾಗದಲ್ಲಿ ನೇರವಾಗಿ ಹುಳುಗಳು, ಕೋಶ, ಮೊಟ್ಟೆ ಇದ್ರ ಮೇಲೆ ಸಿಂಪಡಣೆ ಮಾಡ್ತು ಅಂತಂದ್ರೆ ಒಂದು 15 ದಿನ ಆದ ನಂತರ ಆ ಹುಳ, ಕೋಶ, ಮೊಟ್ಟೆ ಇದ್ರ ಮೇಲೆಲ್ಲ ಶಿಲೀಂಧ್ರಗಳ ಬೆಳವಣಿಗೆ ಆಗಿ ಅವು ನಾಶ ಮಾಡ್ತಾ ಇದ್ದಾವೆ. ಆಮೇಲೆ ಈ ಶಿಲೀಂಧ್ರಗಳು ಪ್ರಕೃತಿಯಲ್ಲಿ ಹಾಗೆ ಉಳಿದು ಸ್ವತಃ ಅವು ಹರಡಿ ಅಕ್ಕಪಕ್ಕದ ಇದ್ದಂಥ ಹುಳುಗಳನ್ನು ಕೂಡ ನಾಶ ಮಾಡ್ತಾ ಇದೆ, ಬಹಳ ಪರಿಣಾಮಕಾರಿಯಾಗಿ ನಾಶವನ್ನು ಮಾಡ್ತಾ ಇದೆ. ಇಲ್ಲಿ ರೈತರು ಏನಪ್ಪ ಮಾಡಬೇಕು ಅಂತಂದ್ರೆ ನುಸಿಯನ್ನು ನಾಶ ಹಿಂಗೆ ಮಾಡ್ಬೋದು, ಆದರೆ ಎಲೆ ಮೈ ಮೇಲೆ ಇರೋಂಥ ಕಪ್ಪು ಭೂಷಣ ತೆಗಿಬೇಕು ಅಂತಂದ್ರೆ ನಾವು ಗಂಜಿ ಸಿಂಪಡಣೆ ಮಾಡಬೇಕು. ಈಗ ಮೈದಾ ಹಿಟ್ಟು ಅಂತ ಗೊತ್ತಿದೆ, ಒಂದು ಲೀಟರ್ ನೀರಿಗೆ 30 ಗ್ರಾಮ್ ನಂಗೆ ಮೈದಾ ಹಿಟ್ಟನ್ನ ಬಿಸಿನಲ್ಲಿ ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಕಲಸಿಬಿಟ್ಟು ಒಂಥರ ಪಾಕೆ ಥರ ಮಾಡ್ಕೊಳ್ಳಿ. ಆ ದ್ರಾವಣವನ್ನು 1 ಲೀಟರ್ ನೀರಿಗೆ 30 ಗ್ರಾಮ್ ನಂಗೆ ನೀವು ಸಿಂಪಡಣೆ ಒಂದು ಉಪಕರಣಕ್ಕೆ ಹಾಕೊಂಬಿಟ್ಟು ಎಲೆ ಮೇಲ್ಭಾಗ ಸಿಂಪಡಣೆ ಮಾಡಬೇಕು. ಅವಾಗೇನಾಗುತ್ತೆ, 2-3 ದಿನದಲ್ಲಿ ಈ ಮೈದಾ ಹಿಟ್ಟು ಸಾಮಾನ್ಯ ಅಂಟುತ್ತೆ, ಒಣಗ್ತು ಅಂತಂದರೆ ಚಕ್ಕೆ ಚಕ್ಕೆ ಥರ ಎದ್ಬಿಡುತ್ತೆ. ಆವಾಗ ಈ ಒಂದು ಕಪ್ಪು ಬೂಸ್ಟ್ ಏನಿದೆ ಅದನ್ನು ನಾವು ನಿಯಂತ್ರಣ ಮಾಡ್ಬೋದು. ಕಪ್ಪು ಬೂಸ್ಟನ್ನು ನಿಯಂತ್ರಣ ಮಾಡುವಾಗ ಬಹಳ ಮುಖ್ಯವಾಗಿ ರೈತರು ಕಪ್ಪು ಬೂಸ್ಟ್ ಪ್ರಾರಂಭಿಕ ಹಂತದಲ್ಲಿ ಏನ್ತದಲ್ಲ ಅವಾಗಲೇ ಸಿಂಪಡಣೆ ಮಾಡಬೇಕು. ಅದಾದ ನಂತರ ನಾವು ಚೆನ್ನಾಗೆಲ್ಲ ಫುಲ್ ಮೆತ್ಕೊಂಡ್ಬಿಟ್ಟಿದೆ ಅವಾಗ ಹೊಡೆದ್ರೆ ಅದಂತೂ ಬಿದ್ದೋಗುತ್ತೆ, ಅದು ಗರಿ ಉಳಿಸ್ಕೊಳಕ್ಕಾಗೋದಿಲ್ಲ. ಆದ್ದರಿಂದ ಪ್ರಾರಂಭಿಕ ಹಂತದಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಕಪ್ಪು ಕಾಣ್ತದೆ ಅವಾಗ ಹೊಡಿತು ಅಂತಂದರೆ ಆ ಗರಿ ನಾವು ಉಳಿಸ್ಕೋಬಹುದು. ಹೀಗೆ ಈ ಬಿಳಿ ನೊಣವನ್ನು ನಿರ್ವಹಣೆಯನ್ನು ಮಾಡಬಹುದು. ತೆಂಗನ್ನು ಬಾಧಿಸ್ತಕ್ಕಂಥ ಮತ್ತೊಂದು ಕೀಟ ಅಂತ ಹೇಳಿದರೆ ಅದು ನುಸಿ. ನುಸಿ ಬಾಧೆಯಿಂದ ಸಾಕಷ್ಟು ತೆಂಗು ಹಾಳಾಗಿದೆ. ಈ ನುಸಿ ಏನೆಲ್ಲ ಹಾನಿಯನ್ನು ಉಂಟು ಮಾಡುತ್ತೆ ಮತ್ತು ಇದರ ಒಂದು ಜೀವನ ಚಕ್ರ ಹೇಗಿರುತ್ತೆ, ಇದರ ನಿರ್ವಹಣಾ ಕ್ರಮಗಳು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ನುಸಿ ಪೀಡೆ ಬಂದಾಗಲಿಂದ ಸಣ್ಣ ಗಿಡ ದೊಡ್ಡ ಗಿಡ ಯಾವುದರಲ್ಲೂ ಕೂಡ ಒಳ್ಳೆ ಕಾಯಿ ಸಿಗ್ತಾ ಇರಲಿಲ್ಲ. ಹೌದು, ಮೊದಲೆಲ್ಲ ಸಿಂಪಡಣೆ ಕೂಡ ಮಾಡಿದ್ದಾರೆ, ಸಣ್ಣ ಗಿಡಕ್ಕೆಲ್ಲ ಸಿಂಪಡಣೆ ಮಾಡಿದರು, ಕೆಲವು ಕಾಂಡಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟರು, ಅಜಾಡ್ರಕ್ತಿನ್ ಕೆಲವು ಮಾನಕಟ್ಟಪಾಸ ಎಲ್ಲ ಮಾಡಿದರು, ಪರಿಣಾಮಕಾರಿ ನಿಯಂತ್ರಣ ಆಗುತ್ತೆ ಎರಡು ಮಾತಿಲ್ಲ. ಆದರೆ ಒಂದೊಂದು ಗೊನೆ ಬರಬೇಕು, ಒಂದೊಂದು ತಿಂಗಳಿಗೆ ಒಂದೊಂದು ಗೊನೆ ಬತ್ತಲೇ ಇರ್ತಾರೆ, 2 ತಿಂಗಳಿಗೆ ಒಂದ್ಸರಿ ಗೊನೆಗೆ ಮಾಡಲೇಬೇಕು, ಈ ಥರ ಔಷಧಿ ಆಗಲಿ ಅದನ್ನು ಮಾಡಬೇಕು. ಇದು ಕಷ್ಟವಾಗಿದೆ, ಯಾಕೆಂತಂದರೆ ಸಿಂಪಡಣೆ ಮಾಡಿದರೂ ಕೂಡ ಆ ತೊಟ್ಟಿನ ಒಳಗಡೆ ಹೋಗುವಂಥ ಔಷಧಿಗಳಿಲ್ಲ, ನುಸಿನಾಶಿಗಳಿಲ್ಲ, ತಳಗಿನ ಸಿಂಪಡಣೆ ಮಾಡಿದರೂ ಒಳಗಡೆ ಹೋಗೋದಿಲ್ಲ. ಅದರಿಂದ ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಅಂದರೆ ಗಿಡದ ಒಂದು ಆರೋಗ್ಯವನ್ನು ಸದೃಢಗೊಳಿಸುವಂಥದ್ದು. ಯಾವ ರೀತಿ ಅಂತಂದರೆ ಆ ಒಂದು ಗಿಡದ ಬೆಳವಣಿಗೆ ಬೇಕಾದಂಥ ಪೋಷಕಾಂಶಗಳೇನಿದೆ, ಲಘು ಪೋಷಕಾಂಶಗಳು ಮತ್ತು ಕೆಲವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಕೆಲವು ಭಾಳ ಪ್ರಮುಖ ಪೋಷಕಾಂಶಗಳಿದ್ದಾವೆ, ಇವನ್ನೆಲ್ಲ ನೀವು ಕೊಟ್ಕೊಂಬಂತು ಅಂತಂದರೆ ಕ್ರಮೇಣವಾಗಿ ಗಿಡದ ಒಂದು ಆರೋಗ್ಯ ಚೆನ್ನಾದಾಗ ಈ ನುಸಿ ಬಾಧೆ ಅಂತ ತಡ್ಕೊಳ್ಳೋ ಶಕ್ತಿ ಇದೆ. ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ, ನೀರು ಲಭ್ಯವಿದೆ, ನೀರನ್ನ ತೆಳುವಾಗಿ ಹಾಯಿಸಿ ಡ್ರಿಪ್ ಕೊಡಿ, ಗೊಬ್ಬರನ ಕನಿಷ್ಠ ವರ್ಷಕ್ಕೆ 2 ಬಾರಿ ಕಾಂಪ್ಲೆಕ್ಸ್ ಗೊಬ್ಬರ 10-20 ಇರ್ಬೋದು, ಆಮೇಲೆ ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಬೋರಾನ್ ಬಹಳ ಮುಖ್ಯ ಇರಿಕೆ. ಬೋರಾನ್ ಆದರೆ 2 ವರ್ಷಕ್ಕೊಂದ್ಸರಿ 50 ಗ್ರಾಮ್ ಒಂದು ಗಿಡ ಕೊಟ್ಟರೆ ಸಾಕು, ತೊಟ್ಟನ್ನು ಬಿಗಿಯಾಗಿ ಇಟ್ಕೊಳತ್ತೆ. ಆಮೇಲೆ ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಜಿಪ್ಸಮ್ಮು ಇವೆಲ್ಲ ಗಿಡದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತವೆ. ಪೊಟಾಶ್ ಹಾಕ್ತೀರಿ, ಪೊಟಾಶ್ ಹಾಕ್ದಾಗ ಏನಾಗುತ್ತೆ, ಕಣ್ಣು ಕರಗೋದಿಲ್ಲ ಮತ್ತು ಕಾಯಿಗಳು ಬೇಗ ಬೇಗ ಬಿರುಸಾಗಿ ಬೆಳೆದು ಒಂದು ನಿರೋಧಕ ಶಕ್ತಿ ಬರ್ತದೆ. ಬೇವಿನ ಹಿಂಡಿ ಹಾಕಬೇಕು, ಇವೆಲ್ಲ ಮಾಡ್ತು ಅಂತಂದರೆ ಗಿಡದ ಒಂದು ಆರೋಗ್ಯ ಸದೃಢವಾಗಿ ನುಸಿ ಬಾಧೆ ನಿಯಂತ್ರಣಕ್ಕೆ ಬಂದಿದೆ. ಇದನ್ನೇ ರೈತರು ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ನುಸಿಯ ನಂತರ ಈ ಗೆದ್ದಲು ಕೂಡ ತೆಂಗಿನ ಗಿಡಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಗೆದ್ದಲು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತೆ, ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಗೆದ್ದಲು ಸಾಮಾನ್ಯವಾಗಿ ಎಲ್ಲಿ ಗೂಡು ಕಟ್ಟಿರ್ತದೆ ಅಲ್ಲಿಂದ ತಳಮಣ್ಣಿನಿಂದ ಅದು ಸಂಚಾರ ಮಾಡುವಂಥದ್ದು. ಗೆದ್ದಲು ಬರೋಕ್ಕೆ ಪ್ರಮುಖವಾದ ಕಾರಣ ಎಲ್ಲಿ ತೇವಾಂಶದ ಕೊರತೆ ಇದೆ. ತೋಟದಲ್ಲಿ ತೇವಾಂಶ ಕೊರತೆ ಇದೆ ಅಂದ ತಕ್ಷಣ ಗೆದ್ದಲು ಬಂದ್ಬಿಡುತ್ತೆ. ಸಣ್ಣ ಗಿಡ ಇರ್ಬೋದು, ದೊಡ್ಡ ಗಿಡ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಕಾಂಡದ ಮೇಲೆ ಸುಮಾರು 15 ಅಡಿವರೆಗೂ ಸುತ್ತಲೂ ಮೆತ್ಕೊಂಡ್ಬಿಟ್ಟಿರ್ತದೆ ಗೆದ್ದಲು ಅಲ್ವರಾ. ಹೌದು, ಮೊದಲು ತೇವಾಂಶನ ನಿರ್ವಹಣೆ ಮಾಡ್ಕೊಳ್ಳಿ, ಇಷ್ಟು ಸಾಕು. ಆಮೇಲೆ ಅಕ್ಕಪಕ್ಕ ನಿಮಗೆ ಹುತ್ತಗಳಿದೆ, ಅದರಿಂದ ನಮ್ಗೆ ಹಾನಿ ಆಗ್ತಿದೆ ಅಂತ ಕಂಡು ಬಂದಲ್ಲಿ ನಾವು ಹುತ್ತದೊಳಗಡೆಗೆ 1 ಲೀಟರ್ ನೀರಿಗೆ 10 ಮಿಲಿ ಕ್ಲೋರೋಪೈರಿಫಾಸ್ನ ದ್ರಾವಣ ಮಾಡಿಕೊಂಡು ಸುಮಾರು 20-30 ಲೀಟರ್ ದ್ರಾವಣ ಬೇಕಾಗುತ್ತೆ. ಯಾಕೆಂತಂದರೆ 1.5 ಮೀಟರ್ ಆಳದಲ್ಲಿ ಗೆದ್ದಲು ಸಂಸಾರ ಇರ್ತದೆ, ಗಂಡು ಹೆಣ್ಣು. ಆ ಸಂಸಾರ ಮಾಡೋಂಥ ಗೆದ್ದಲುಗಳು ಗಂಡು ಹೆಣ್ಣು ಏನು ಸತ್ತರೆ ಮಾತ್ರ ಆ ಒಂದು ಗೆದ್ದಲು ಗೂಡು ಸಂಹಾರ ಆಗುತ್ತದೆ ಹೊರತು ಸುಮ್ಮನೆ ಎಲ್ಲೆಲ್ಲ ಹೋಗ್ತಾ ಇರ್ತದೆ, ಅದ್ರ ಮೇಲೆ ಸಿಂಪಡಣೆ ಮಾಡೋದು ಔಷಧಿ ಹಾಕಿ ಉಪಯೋಗ ಆಗೋದಿಲ್ಲ. ಆದ್ದರಿಂದ ಗೂಡಿಗೇನೆ ನಾವು ನೇರವಾಗಿ ಕೀಟನಾಶಕವನ್ನು ನಾವು ಸುರಿಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಅಲ್ಯೂಮಿನಿಯಂ ಫಾಸ್ಫೈಡ್ ಎಂಬ ಮಾತ್ರೆಗಳು ಸಿಗ್ತವೆ, ಇದನ್ನು ಕೂಡ ಗೂಡಿನೊಳಗೆ ಒಂದು 7-8 ಗೂಡು ಹಾಕ್ಬಿಟ್ಟು ಸಂಪೂರ್ಣ ಮುಚ್ಚಬೇಕು. ಈ ಅಲ್ಯೂಮಿನಿಯಂ ಫಾಸ್ಫೇಟು ರೈತರು ಇದನ್ನು ಉಪಯೋಗಿಸುವಾಗ ಭಾಳ ಕಾಳಜಿ ವಹಿಸಬೇಕು. ಅದು ತೆಗೆದ ತಕ್ಷಣ 10 ಸೆಕೆಂಡಲ್ಲೇ ವಾಸನೆ ಬರ್ತಾ ಇರ್ತದೆ. ಅದು ಜಾಸ್ತಿ ವಾಸನೆ ಎಳಿಬಾರ್ದು. ಒಳಗಡೆ ಹಾಕಿ ಬೇಗ ಮುಚ್ಚಿಬಿಟ್ರೆ ಗೆದ್ದಲೋಡೆ ನಾಶ ಆಗುತ್ತೆ. ಭಾಳ ಮುಖ್ಯವಾಗಿ ತೇವಾಂಶ ಕಾಪಾಡ್ಕೋಬೇಕು. ಆಮೇಲೆ ಕೆಲವು ಸಂದರ್ಭದಲ್ಲಿ ಗೆದ್ದಲು ನಿಮ್ಮ ಗಿಡಕ್ಕೆ ಹತ್ತಬಾರ್ದು ಅಂತಂದರೆ ಬುಡದಿಂದ 1 ಮೀಟ್ರ್ ಸುತ್ತಳತೆಯಲ್ಲಿ ನಾವು ವೇಸ್ಟ್ ಆಯಿಲ್ ಇರ್ಬೋದು, ಟಾರ್ ಇರ್ಬೋದು, ಇದನ್ನು ಬೆಳೀತು ಅಂತಂದರೆ ಗೆದ್ದಲು ಹತ್ತೋದಿಲ್ಲ. ಹೀಗೆ ಈ ಒಂದು ಗೆದ್ದಲಿನ ನಿರ್ವಹಣೆಯನ್ನು ಮಾಡಬಹುದು. ಇನ್ನು ತೆಂಗನ್ನ ಬಾಧಿಸ್ತಕ್ಕಂಥದ್ದು ಈ ಇಲಿಗಳು ಕೂಡ ಹೆಚ್ಚಾಗಿ ಬಾಧಿಸುತ್ತೆ. ಯಾದ ಅಂಥೇಳಿ ಸಾಮಾನ್ಯವಾಗಿ ನಾವು ಕರಿತೇವೆ. ಇವುಗಳ ಹಾನಿಯ ಲಕ್ಷಣ ಹೇಗಿರುತ್ತೆ? ಈ ಯಾದಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬಹುದು? ಇಲ್ಲಿ ರೈತರಿಗೆ ಭಾಳ ಅನುಭವ ಆಗಿದೆ. ಇಲಿ ಅಥವಾ ಯಾದ ಯಾವಾಗ ಒಂದು ಗಿಡಕ್ಕೆ ಹತ್ತಿದು ಅಂತಂದರೆ ಆ ಗಿಡದಲ್ಲಿ ಸಂಸಾರ ಶುರು ಮಾಡ್ತಾರೆ. ಓಹೋ, ಅಲ್ಲಿ ಒಂದೇ ಗಿಡದಲ್ಲಿ ಸುಮಾರು 20-30 ಎಳ್ನೀರುಗಳು ಕೆಳಗೆ ಬೀಳ್ತಾ ಇರ್ತವೆ, ಕೊರದಿರೋಂಥವು. ಯಾಕೆಂತಂದರೆ ಇವು ಯಾಕೆ ಹತ್ತಿದ ಮೇಲೆ ಅಲ್ತವೆ ಅಂತಂದರೆ ಇನ್ನೊಂದು ಗಿಡಕ್ಕೆ ಹೋಗ್ಬೇಕು ಅಂತಂದರೆ ಇಳಿದ್ಬಿಟ್ಟು ಮತ್ತೆ ಹೋಗ್ಬೇಕು. ಅಲ್ಲೇ ಆಹಾರ ಇದೆಯಲ್ಲ, ಅಲ್ಲೇ ಮರಿ ಮಾಡಿಕೊಂಡು ಗಂಡು ಹೆಣ್ಣು ಮರಿಗಳು ಎಲ್ಲ ಅಲ್ಲೇ ಎದ್ದುಬಿಡ್ತವೆ. ಇದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಗರಿಗಳು ಬೇಲಿಗೆ ತಾಗ್ತಾ ಇದ್ದಾವೆ ಅಂತ ನೋಡ್ಕೋಬೇಕು. ಬೇಲಿಗೆ ತಾಗ್ತಾ ಇದ್ರೆ ಬೇಲಿ ಮುಖಾಂತರ ಹತ್ತಿ ಅವು ಗರಿ ಮೇಲೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಓಹೋ, ಅದನ್ನು ಬೇಲಿಗಳನ್ನ ನಾವು ಒಂದು ಹಂತದಲ್ಲಿ ನಾವು ಸವರ್ಕೊಂಡು ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಯಾವಾಗ ಒಂದು ಗಿಡದಲ್ಲಿದೆ ಆ ಗಿಡಕ್ಕೆ ನಾವು ಹತ್ತಿಸ್ಬಿಟ್ಟು ಆ ಒಂದು ಎಲ್ಲ ರೀತಿಯ ಬೆಳವಣಿಗೆ ಹಂತ ಪ್ರೌಢ ಕೀಟ ಎಲ್ಲ ಹಿಡಿದು ನಾಶ ಮಾಡಿ ನಂತರ ಅಲ್ಲಿ ನಾವು ಜಿಂಕ್ ಫಾಸ್ಫೈಡ್ ಎಂಬ ಒಂದು ಇಲಿ ಪಾಷಾಣ ಬರ್ತದೆ, ಅದಕ್ಕೆ ಶೇಂಗಾದೆಣ್ಣೆ ಅಕ್ಕಿ ನುಚ್ಚು ಇದನ್ನೆಲ್ಲ ಮಿಶ್ರ ಮಾಡಿಡ್ತು ಅಂತಂದರೆ ಇನ್ನು ಬೇರೆ ಇಲಿಗಳು ಬಂತು ಅಂತಂದರೆ ತಿಂದು ನಾಶ ಆಗ್ತವೆ. ಒಂದು ಇನ್ನೊಂದು ಕೇಕ್ ಅಂತ ಬರ್ತದೆ, ರ್ಯಾಟ್ ಕೇಕ್ ಅಂತ, ಅದನ್ನು ಅಲ್ಲಿ ಸಣ್ಣಗಿಡ್ತು ಅಂತಂದರೆ ಅಕಸ್ಮಾತ್ ನಾವು ಎಲ್ಲ ಮಾಡಿದ್ರು ಕೂಡ ಯಾವಾಗಲೂ ಒಂಥರ ಹೋಯಿತು ಅಂತಂದರೆ ಅದು ತಿಂದಾಗ ಸತ್ತು ಹೋಗ್ತವೆ. ಇದೆಲ್ಲ ಮಾಡುವಾಗ ತಗಡು ಹೊಡಿಬೇಕಾಗುತ್ತೆ. ಬುಡದೆ ಒಂದು 5 ಅಡಿ ನಂತರ ಸುತ್ತಲೂ ತಗಡು ತಗಡು ಹೊಡಿಬೇಕಂದ್ರೆ ಮೊದಲು ಏನು ಮಾಡಬೇಕು, ಆ ಗಿಡದ ಮೇಲೆ ಹಚ್ಚಿ ಅಲ್ಲಿ ಸಂಸಾರ ಇದೆಯಾ ನೋಡಿಕೊಂಡು ಅದನ್ನೆಲ್ಲ ನಾಶ ಮಾಡಿ ನಂತರ ತೆಗೆದು ಹೊಡೆದ್ರೆ ನಮಗೆ ಪರಿಪೂರ್ಣವಾಗಿ ನಿರ್ವಹಣೆ ಆಗ್ತದೆ. ಇಲ್ಲ ಅಂತಂದರೆ ಇವು ಇದ್ದಾವೆ, ಹತ್ತಾ ಇರ್ತಾವೆ, ಬರ್ತಾ ಇರ್ತವೆ, ಇಷ್ಟು ಮಾಡಬೇಕಾಗತ್ತೆ. ಹೀಗೆ ಇಲಿ ಅಥವಾ ಯಾದಗಳನ್ನು ನಿರ್ವಹಣೆಯನ್ನು ಮಾಡಬಹುದು. ಈ ತೆಂಗಿನ ಬೆಳೆಯನ್ನು ಬಾಧಿಸ್ತಕ್ಕಂತಹ ಯಾವುದೇ ಒಂದು ಕೀಟಗಳಿಗೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ರೈತ ಬಾಂಧವರಿಗೆ ನಾನು ಸಮಗ್ರವಾಗಿ ಕೆಲವು ಸಲಹೆಯನ್ನು ಕೊಡ್ತಾ ಇದ್ದೀನಿ. ತೆಂಗಿನ ಮರ ಬುಡದಿಂದ 6 ಅಡಿಗಳ ನಂತರನೇ ದಯವಿಟ್ಟು ಉಳುಮೆ ಮಾಡಿ. ಉಳುಮೆ ಅಂದರೆ ಏನು, 5 ನೇಗಿಲು ಹಾಕಬೇಡಿ, ತೆಳುವಾಗಿ ಉಳುಮೆ ಮಾಡಿದ್ರೆ ಸಾಕು. ಕೆಲವು ಸಂದರ್ಭ ರೋಟಾವೇಟ್ರ್ ಹೊಡಿತಾರೆ, ರೋಟಾವೇಟ್ರ್ ಹೊಡೆಯಲು ಕೂಡ ಒಂದು 6-7 ಅಡಿ ಬಿಟ್ಟು ನೇರವಾಗಿ ಹೊಡೀರಿ, ನೇರವಾಗಿ ಇದು ಮಾಡಿ. ಇದು ಬಹಳ ಮುಖ್ಯ. ಯಾಕೆಂತಂದ್ರೆ ನೀವು ಕಾಂಡ ಗಾಯ ಮಾಡಿದರೆ ಕೆಂಪು ಮೂತಿಗಳು ಹೊಡಿತದೆ ಅಲ್ವಾ, ಕೆಲವು ಸಂದರ್ಭದಲ್ಲಿ ರಸನೂ ಹೊಡಿಬೋದು. ಇದು ಬಹಳ ಮುಖ್ಯ. ಆಮೇಲೆ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡುವಾಗ ದಯವಿಟ್ಟು ಹತ್ತಿರ ಹೋಗಿ ಈ ಉಳುಮೆ ಮಾಡಿಲ್ವಲ್ಲಪ್ಪ ಅಂತ ಕೇಳ್ತಾರೆ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಉಳುಮೆ ಮಾಡಿ ಸುತ್ತಲೂ ಕೆರೆದಂಗೆ ಮಾಡ್ಕೋಬೇಡಿ. ಅಲ್ಲಿ ಹತ್ತಿರದ ಬೇರುಗಳೇನಿದ್ದಾವಲ್ಲ ಅವು ಕತ್ತರಿಸಬಾರ್ದು, ಸ್ವಲ್ಪ ದೂರದವಾದ್ರೆ ಚಿಗುರ್ತವೆ. ಹತ್ತಿರದ ಬೇರುಗಳು ಕತ್ತರಿಸಿದ್ರೆ ಚಿಗುರೋದೇ ಇಲ್ಲ. ಅದನ್ನು ಟ್ರ್ಯಾಕ್ಟ್ರ್ ಉಳುಮೆ ಮಾಡುವಾಗ ದಯವಿಟ್ಟು ಹತ್ತಿರ ಹೋಗಬೇಡಿ. ಇನ್ನು ತೆಂಗಿನಲ್ಲಿ ಬೀಳಂಥ ಎಡಮಟ್ಟೆ ಇರ್ಬೋದು, ಕುರಂಬಳೆ ಮತ್ತು ಎಲ್ಲ ರೀತಿಯ ಒಣಗಿದ ಸೋಗೆ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ಪುಡಿ ಮಾಡಿ ಮಣ್ಣಿಗೆ ಸೇರಿಸ್ಬೇಕು, ಅಥವಾ ಬುಡು ಸುತ್ತಲೂ ಇದನ್ನೇ ಹೊದಿಕೆ ಹಾಕ್ಬಿಟ್ರೆ ತೇವಾಂಶನ ಕಾಪಾಡ್ದಂಗೆ ಆಗ್ತದೆ. ಇನ್ನು ಹನಿ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗ್ತಾರೆ ರೈತರು. ಯಾಕೆಂತಂದರೆ ನೀರು ಇದೆ ಅಂತ ಒಂದೇ ಸರಿ ಕಟ್ಟಕ್ಕೆ ಹೋಗಬಾರ್ದು, ಎಷ್ಟು ಬೇಕಷ್ಟು ನೀರು ತೊಗೊಳ್ತೇವೆ, ಉಳಿಕೆ ನೀರು ವೇಸ್ಟ್ ಆಗುತ್ತೆ. ಆಮೇಲೆ ಕೆಲವು ಸಂದರ್ಭದಲ್ಲಿ ಹನಿ ನೀರಾವರಿ ಪೈಪ್ ಏನಿದೆ ಮೈಕ್ರೋ ಟ್ಯೂಬ್ಸ್ ಅಂತಾರೆ ನೋಡಿ, ಅದು ಕಾಂಡಕ್ಕೆ ಕೊಡಿಸ್ತಾ ಇರ್ತಾರೆ, ದಯವಿಟ್ಟು ಕಾಂಡಕ್ಕೆ ಹಾಕೋಬೇಡಿ. ಇದು ಕೂಡ 6-7 ನಂತರ ಆ ಕ್ಯಾಪ್ಲರಿ ಟ್ಯೂಬ್ಸ್ ಇದ್ದರೆ ಭಾಳ ಅನುಕೂಲ. ಇನ್ನು ಕೆಲವರು ಗೋಡ್ ಮಣ್ಣು, ಕೆರೆ ಮಣ್ಣು, ಕಪ್ಪು ಮಣ್ಣು, ವೇಸ್ಟ್ ಮಣ್ಣು ತಂದು ತೋಟಕ್ಕೆ ತುಂಬ್ತಾ ಇರ್ತಾರೆ. ದಯವಿಟ್ಟು ನೀವು ಮಣ್ಣು ಹಾಕುವಾಗ ಅದು ಉತ್ಕೃಷ್ಟ ಗೊಬ್ಬರ ಇದ್ರೆ ಮಾತ್ರ 1 ಎಕರೆಗೆ 3-4 ಟ್ರ್ಯಾಕ್ಟರ್ ಹಾಕಿ ಮಣ್ಣಿನ 1 ಅಡಿ ಆಳಕ್ಕೆ ಅದನ್ನು ಸೇರಿಸ್ಬೇಕು. ನಿಮ್ಮದೇ ಉತ್ಕೃಷ್ಟವಾದಂಥ ಕೆಂಪು ಮಣ್ಣಿದೆ ಅಂತಂದರೆ ಬೇರೆ ಮಣ್ಣು ಅವಶ್ಯಕತೆನೇ ಇಲ್ಲ. ನೀವು ಫಲವತ್ತತೆ ಮಾಡಬೇಕು ಅಂತಂದರೆ ಗೊಬ್ಬರ ಕೊಡಿ, ಹಸಿರೆಳೆ ಗೊಬ್ಬರ ಬೆಳೀರಿ, ಸೆಣಬಾಕಿ ಕಸಗಡ್ಡಿ ಮಣ್ಣಿಗೆ ಸೇರಿಸಿ, ಅದು ಬಿಟ್ಟು ದಯವಿಟ್ಟು ಮಣ್ಣು ತಂದು ಸುರಿಯಕ್ಕೆ ಹೋಗಬೇಡಿ. ಸುರಿದ್ರೆ 3-4 ವರ್ಷ ಆದಮೇಲೆ ರಸ ಹೊಡೆ ರೋಗ ಬರ್ತದೆ, ಗರಿಗಳೆಲ್ಲ ಜೋತು ಬೀಳ್ತವೆ, ಅದು ಏಕ ಗಿಡಗಳೆಲ್ಲ ಸತ್ತೋಗ್ತವೆ. ದಯವಿಟ್ಟು ಇದನ್ನು ರೈತರು ತಿದ್ಕೊಳ್ಳೇಬೇಕು. ಸುಮಾರು ಜನ ತಪ್ಪು ಮಾಡ್ತಾ ಇದ್ದಾರೆ ಇವತ್ತರೂ ಕೂಡ. ಆಮೇಲೆ ವರ್ಷಕ್ಕೆ 2 ಬಾರಿ ಹಸಿರೆಳೆ ಗೊಬ್ಬರ ಬೇಕೇ ಬೇಕು. ನಮ್ಮ ಮನೇಲಿ ಹೆಂಗೆ ಸೊಪ್ಪು ತಿಂತೀವಲ್ಲ ಆ ರೀತಿ ಭೂಮಿ ಕೂಡ ಹಸಿರೆಳೆ ಬೇಕು. ಅಪ್ಸಳೆ ಇರ್ಬೋದು, ಅಲಸಂದೆ ಇರ್ಬೋದು, ದಟ್ಟವಾಗಿ ಬೆಳೀರಿ. ಹೆಂಗೆ ಅಂತ ಆರನೇ ಏಳಿಗೆ ಬಿಟ್ಟೆ ಏಕ ಬೆಳೀರಿ. ಎರಡು ತಿಂಗಳಾಯಿತು, ಚೆನ್ನಾಗಿ ಬೆಳೆದಿದೆ, ಇನ್ನೇನು ನಾಲ್ಲೊಂದಿಲ್ಲ, ಮೂರ್ನಾಲ್ಕು ಹೂವು ಕಾಣ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇದನ್ನು ಮಣ್ಣಿಗೆ ಸೇರಿಸ್ಬಿಟ್ರೆ ಉತ್ಕೃಷ್ಟವಾದಂಥ ಹಸಳೆ ಗೊಬ್ಬರ ಆಗ್ತದೆ. ಇನ್ನು ತಿಪ್ಪೆ ಗೊಬ್ಬರ ಹಾಕುವಾಗ ಟ್ರೈಕೋಡರ್ಮಾನ್ ಸಿಗ್ತದೆ, ಸೋಡೋಮೊನಸ್ ಸಿಗ್ತದೆ, ಬೇವಿನ ಹಿಂಡಿ, ಕೆಲವು ಸಂದರ್ಭದಲ್ಲಿ ಲಘು ಪೋಷಕಾಂಶಗಳಿರ್ತವೆ, ಬೋರಾನು, ಮೆಗ್ನೀಷಿಯಮು, ಇವನ್ನೆಲ್ಲ ಮಿಶ್ರ ಮಾಡಿ ತಿಪ್ಪೆ ಗೊಬ್ಬರ ಕೊಟ್ಟರೆ ಕೆಲವು ಸಂದರ್ಭ ಬೇರು ರೋಗಗಳೇನು ಬರ್ತಾವಲ್ಲ ಅದನ್ನು ಕೂಡ ತಡೆಗಟ್ಟಬಹುದು. ಇನ್ನು ತೆಂಗಿನಲ್ಲಿ ಕೇವಲ ತೆಂಗಷ್ಟೇ ಬೆಳೆಗೆ ಹೋಗ್ಬೇಡಿ, ಅದ್ರ ಮುದ್ದೆ ಅಂತರ ಬೆಳೆ ಮಾಡ್ಕೊಡಿ. ಬಾಳೆ ಇರ್ಬೋದು, ತರಕಾರಿ ಇರ್ಬೋದು, ಕೆಲವು ಬದು ಸುತ್ತಲೂ ಟೀಕು, ಸಿಲ್ವರು, ನುಗ್ಗೆ, ಪಪ್ಪಾಯ ಇತ್ಯಾದಿ ಗಿಡಗಳನ್ನು ಬೆಳ್ಕೊಂಡ್ರೆ ನಿಮಗೆ ಉತ್ತಮವಾದಂಥ ಇಳುವರಿ ಬರ್ತದೆ. ಜೊತೆಗೆ ಆ ಬೆಳೆ ಬೆಳೀಲಿಕ್ಕೆ ಏನು ಗೊಬ್ಬರ ನೀರು ಹಾಕ್ತಿರಲ್ಲ, ತೆಂಗು ಪರೋಕ್ಷವಾಗಿ ತಗೊಂಡು ಅದು ಕೂಡ ಆರೋಗ್ಯವಾಗಿರ್ತದೆ. ಇನ್ನು ನೀವು ಗೊಬ್ಬರ ಹಾಕಬೇಕು ಅಂದರೆ ರಾಸಾಯನಿಕ ಗೊಬ್ಬರ ಹಾಕಬೇಕು ಅಂತಂದರೆ ಪೊಟಾಷ್ ಇರುವಂಥ ಹೆಚ್ಚಿಗೆ ಗೊಬ್ಬರನ ಹಾಕೋದು ಒಳ್ಳೆಯದು. ಪೊಟಾಷ್ ಭಾಳ ಅಂಶ ಇರಬೇಕು. ಹಾಂ ಹಾಂ. ಆಮೇಲೆ ಕಾಂಡ ಕಾಲಲ್ಲಿ ಗಾಯ ಆಯಿತು ಅಂತ ತಕ್ಷಣ ಉದ್ದೇಶನ ಮಾಡಿಬಿಡಿ. ಈಗ ಸುಣ್ಣ ಸಿಗ್ತದೆ, ಮೈಲ್ತುದ್ ಸಿಗ್ತದೆ ಅಲ್ವಾ, ಅದನ್ನು ಮಿಶ್ರ ಮಾಡಿ ಅಲ್ಲಲ್ಲಿ ಒಂದು ಪರ್ಕೆನಲ್ಲಿ ಬಳಿದ್ಬಿಟ್ರೆ ಈ ಒಂದು ಕೆಂಪು ತಿಳು ಆಕರ್ಷಣೆ ಆಗೋದಿಲ್ಲ, ಆಮೇಲೆ ಯಾವುದೇ ರೀತಿ ರೋಗ ಮುಂದೆ ಬರೋದಿಲ್ಲ. ಇನ್ನು ತಿಪ್ಪೆನ, ತಿಪ್ಪೆ ಏನು ರೈತರು ಮಾಡ್ತಾರೆ, ಸಾಧ್ಯವಾದಷ್ಟು ತೋಟದಿಂದ ದೂರ ಮಾಡಿಕೊಂಡ್ರೆ ಈ ಒಂದು ರೈನಸರ್ ದುಂಬಿ ಗೊಬ್ಬರದಳು ಏನಾಗುತ್ತಲ್ಲ ಅದಲ್ಲೇ ಉತ್ಪತ್ತಿಯಾಗಿ ಅಲ್ಲೇ ಹಾನಿ ಮಾಡೋಂಥದ್ದು ನಾವು ನಿಯಂತ್ರಣ ಮಾಡ್ಕೋಬೋದು. ತಿಪ್ಪೆ ಎಷ್ಟಾದಷ್ಟು ತೋಟದಿಂದ ದೂರ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ತೆಂಗಿನ ನಾವು ಕ್ರಮೇಣವಾಗಿ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡಿ ಇಳುವರಿನ ಪಡೆಯಬಹುದು ಸರ್. ಈ ತೆಂಗನ್ನ ಬಾಧಿಸ್ತಕ್ಕಂತಹ ವಿವಿಧ ಕೀಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ನಂಬರ್ನ ದಯವಿಟ್ಟು ಬರ್ಕೊಳ್ಳಿ, 9449057746. ಇನ್ನೊಮ್ಮೆ ಹೇಳ್ತೀನಿ, 9449057746. ಒಳ್ಳೆದು ಡಾಕ್ಟರ್ ಬಿ ಎಸ್ ಬಸವರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ಕೀಟಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗಿನ ಬೆಳೆ ಬಾಧಿಸುವ ವಿವಿಧ ಕೀಟಗಳ ನಿರ್ವಹಣೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನ ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ ಪಿಎಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಎಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಎಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನು ಅತಿಯಾಗಿ ಅನ್ವಯಿಸಲಾಗಿದೆ ಮತ್ತು ಇದನ್ನು ಮಣ್ಣಿನಿಂದ ಸುಲಭವಾಗಿ ಬಂಧಿಸಲಾಗುತ್ತೆ. ಇದು ರಂಜಕದ ಬಳಕೆಯನ್ನು ಉತ್ತೇಜನ ಮಾಡಲ್ಲ, ಅಂತಂದರೆ ಪ್ರೋತ್ಸಾಹವನ್ನು ಮಾಡೋದಿಲ್ಲ. ನಿಮ್ಮ ತೋಟದಲ್ಲಿನ ಮಣ್ಣನ್ನು ನೀವು ಪರೀಕ್ಷಿಸಿದರೆ ಪೋಷಕಾಂಶಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳನ್ನು ಸರಿಪಡಿಸಲು ನಿಮಗೆ ಅವಕಾಶ ಸಿಗುತ್ತೆ ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಣ್ಣಿನ ಪರೀಕ್ಷೆಯನ್ನು ನಡೆಸುವ ಮೂಲಕ